ಇಂದು ರಾಯಚೂರು, ಕೊಪ್ಪಳ, ಬಾಗಲಕೋಟೆ, ವಿಜಯಪುರ, ಯಾದಗಿರಿ ಮತ್ತು ಕಲಬುರಗಿ ಜಿಲ್ಲೆಗಳ ಕೆಲವೆಡೆ ಭಾರೀ ಗಾಳಿಯೊಂದಿಗೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಬೆಳಗಾವಿ, ಬೀದರ್, ಧಾರವಾಡ, ಗದಗ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಬಿರುಗಾಳಿ ಸಹಿತ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣವಿದ್ದು ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ರಾಜ್ಯದ ಎಲ್ಲಾ ಸರ್ಕಾರಿ, ಅರೆ ಸರ್ಕಾರಿ ಸೇವಾ ಸಂಸ್ಥೆಗಳ ಕಟ್ಟಡಗಳಲ್ಲಿ ಮಕ್ಕಳ ಸಹಾಯವಾಣಿ ಸಂಖ್ಯೆ 1098 ಅನ್ನು ಕಡ್ಡಾಯವಾಗಿ ನಮೂದಿಸಬೇಕು ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಮಾಜಿಕ ಆರ್ಥಿಕ ಸಮೀಕ್ಷೆಗೆ ಆಕ್ಷೇಪ, ನಾಳೆಗೆ ವಿಚಾರಣೆ ಮುಂದೂಡಿದ ಉಚ್ಚ ನ್ಯಾಯಾಲಯ. ಮೈಸೂರಿನಲ್ಲಿ ದಸರಾ ಕುಸ್ತಿ ಫಲಪುಷ್ಪ ಪ್ರದರ್ಶನ, ಆಹಾರೋತ್ಸವಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ. ದೇಶಾದ್ಯಂತ ನೂತನ ಜಿಎಸ್ಟಿ ಜಾರಿ, ತುಮಕೂರಿನಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಪ್ರಚಾರ ಅಭಿಯಾನ. ಹಾಗೂ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಇಂದು ಧಾರಾಕಾರ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿ ಹಾಸನ ಕೇಂದ್ರ. ಕಾರ್ಯಕ್ರಮ ಕೃಷಿ ರಂಗ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತಂತೆ ಚನ್ನರಾಯಪಟ್ಟಣ ತಾಲೂಕು ಬಿ ಚೋಳೇನಹಳ್ಳಿಯ ಕೃಷಿಕ ಡಿ ಜಗದೀಶ್ ಚಂದ್ರ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಆತ್ಮೀಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಚನ್ನರಾಯಪಟ್ಟಣ ತಾಲೂಕು ಶ್ರವಣಬೆಳಗೊಳ ಹೋಬಳಿಯ ಬಿ ಚೋಳೇನಹಳ್ಳಿಯ ಪ್ರಗತಿಪರ ಕೃಷಿಕರಾದ ಡಿ ಜಗದೀಶ್ ಚಂದ್ರ ಅವರು ನಮ್ಮೊಂದಿಗೆ ಇದ್ದಾರೆ. ಅವರ ಕೃಷಿ ಬದುಕಿನ ಅನುಭವಗಳನ್ನ ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಜಗದೀಶ್ ಚಂದ್ರ ಅವರು. ನಮಸ್ತೆ ಜಗದೀಶ್ ಚಂದ್ರ ಅವರು, ಎಷ್ಟು ವಯಸ್ಸು ತಮಗೆ? ಸರ್ 45. ನಮಗೆ 45 ವರ್ಷ ಆಯ್ತು. ಏನ್ ಓದಿದ್ರಿ ತಾವು? ಸರ್ ನಾವು ಪಿ ಯು ಸಿ ಮಾಡ್ಕೊಂಡು ಸರ್ವೆಂಗ್ ಮಾಡಿದ್ವಿ, ಡಿಗ್ರಿ ಇನ್ಕಂಪ್ಲೀಟ್. ಏನ್ ಸರ್ವೆಯಿಂಗ್ ಮಾಡಿದ್ರಿ? ಜೆಒಸಿ ಸರ್ವೆಂಗ್ ಸರ್. ಒಂದ್ ವರ್ಷ ಸರ್ವೆ ಮಾಡೋದು ಹೇಗೆ ಭೂಮಿನ ಅಂತ? ಹೌದು ಸರ್, ಭೂಮಿ ಹೇಗೆ ಅಳೆಯೋದು ಅಂತ. ತುಮಕೂರು ಹತ್ರ ಕೊಳಲದಲ್ಲಿ 1 ವರ್ಷ ಆಗಿತ್ತು. 2 ಸಲ ಎಕ್ಸಾಮ್ ಎಲ್ಲ ಅಟೆಂಡ್ ಮಾಡದೆ ಆಗ್ಲಿಲ್ಲ, ಜಾಬ್ ಏನ್ ಆಗ್ಲಿಲ್ಲ. ಆಮೇಲೆ ನಾವು ಕೃಷಿಗೆ ಇದ್ ಮಾಡ್ಕೊಂಡು ತೊಡಸ್ಕೊಂಡ್ವಿ ಸಾವಯವ. ಈಗ ನೀವು ಪ್ರೈವೇಟ್ ಆಗಿ ಕೂಡ ಮಾಡ್ಬೋದಲ್ವಾ ಸರ್ವೆಯಿಂಗ್? ಸರ್ ಮಾಡಬಹುದು, ಅದು ನಾನು ಅದು ಹೋಗ್ಲ ಸರ್, ನಾನು ಬೇಡ ಅಂತ ಬಿಟ್ಬಿಟ್ಟು ಕೃಷಿ ಕಡೆಗೆ ತೊಡಸ್ಕೊಂಡಿದ್ದೀನಿ. ಮತ್ತೆ ಪಾರ್ಟ್ ಟೈಮ್ ಆಗಿ ಎಲ್ಎಸ್ ಏಜೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಈಗ ಒಟ್ಟಿಗೆ ಎಷ್ಟು ಜಮೀನು ಇದೆ ನಿಮ್ಗೆ? ಸರ್ ನಮ್ದು 1.5 ಎಕರೆ ಜಮೀನು ಇದೆ ಸರ್. 5 ಎಕರೆ ಜಮೀನು ಇದೆ. 5 ಎಕರೆನಲ್ಲಿ ಏನೇನ್ ಬೆಳ್ಕೊಂಡಿದ್ರಿ? 5 ಎಕರೆಲ್ಲಿ 1300 ತೆಂಗಿನ ಇದಾವೆ, ಮತ್ತೆ 1200 ಅಡಿಕೆ ಇದೆ, 1000 ಬಾಳೆ ಇದೆ, 1200 ಮೆಣಸು ಇದೆ, 1300 ಪಪ್ಪಾಯಿ ಇದೆ ಸರ್. ಇಷ್ಟು ಮಾಡ್ಕೊಂಡಿದೀವಿ. ಇಷ್ಟು ಬೆಳೆಗಳನ್ನು ಕೂಡ ಮಾಡ್ಕೊಂಡಿದ್ದೀವಿ ಸರ್. ಕೃಷಿ ಮಾಡ್ಲೇಬೇಕು ಅನ್ನೋದ್ ಯಾರು ಇತ್ತ ಮನಸ್ಸಲ್ಲಿ ಅಥವಾ ಹೆಂಗೆ? ಇಲ್ಲ ಸರ್, ನಮ್ ತಾತ ನಮ್ಮ ಅಪ್ಪ ಎಲ್ಲ ಕೃಷಿ ಮಾಡ್ಕೊ ಬಂದಿರಲ್ವಾ, ನಾವು ಹೊರಗಡೆ ಏನೇನು ಬಿಸ್ನೆಸ್ ಮಾಡಕ್ ನೋಡಿದ್ವಿ, ಅಲ್ಲೆಲ್ಲ ಕೈ ಸುಟ್ಕೊಂಡ್ವಿ ಸರ್. ಕೊರೋನಾ ಬಂತಲ್ಲ ಅವಾಗಲಿಂದ ನಾನು ಕೃಷಿ ಕಡೆಗೆ ಹೆಚ್ಚಿನ ಒಲವು ಬಂತು. ಆವಾಗ ನಾವು ಕೃಷಿ ಕಡೆಗೆ ಜಾಸ್ತಿ ಆದ್ಯತೆ ಕೊಡ್ಕೊಂಡು ಮಾಡ್ಕೊಂಡು ಬಂದ್ವಿ ಸರ್. ಸರ್ ಕೊರೋನಾ ಟೈಮ್ನಲ್ಲಿ ಅವತ್ತೇ ಫಸ್ಟ್ ನಾವು ಹಾಕಿದ್ದು 500 ಗಿಡ ಅಡಿಕೆ ಹಾಕಿದ್ವಿ, ಆಮೇಲೆ 1200 ಬಾಳೆ ಹಾಕಿದ್ವಿ. ಇವಾಗ ಟೋಟಲ್ ಅಷ್ಟು ಮಾಡ್ಕೊಂಡಿದ್ವಿ ಸರ್. 1200 ಅಡಿಕೆ ಇದೆ, 800-900 ಬಾಳೆ ಇದೆ, 1200 ಮೆಣಸಿದೆ, 300 ಪಪ್ಪಾಯಿ ಮಾಡ್ಕೊಂಡು ಇದೀವಿ ಸರ್. ಈಗ ಈಗ ತಂದೆಯವ್ರ ಕಾಲಕ್ಕೆ ಏನೇನು ಕೃಷಿ ಮಾಡ್ತಾ ಇದ್ರು ಸರ್? ಅವಾಗ ಮಾಡ್ತಿದ್ದು 1-3 ಎಕರೆ ಕಬ್ಬು, ಮತ್ತೆ 1-2 ಎಕರೆ ರಾಗಿ, 1-200 ಗಿಡ ತೆಂಗಿತ್ತು ಅಷ್ಟೇ. ಎಲ್ಲ ಇನ್ನ ಭತ್ತ, ಕಬ್ಬು, ರಾಗಿ, ಅವರೆ, ಉರುಳಿ ಎಲ್ಲಾ ಬೆಳೀತಾ ಇದ್ವಿ. ಎಲ್ಲಾ ತರದ ಬೆಳೆ ಕೂಡ ಬೆಳ್ಕೊಳ್ತಾ ಇದೀವಿ ಸರ್. ಈಗ ನೀವು ಕೃಷಿ ಮಾಡಬೇಕು ಅಂತ ಹೇಳಿ ಬಂದ್ಮೇಲೆ ನಿಮ್ಮ ಭೂಮಿಯನ್ನ ಅಭಿವೃದ್ಧಿಯನ್ನ ಹೇಗ್ ಮಾಡಿದ್ರಿ ಹಂತ ಹಂತವಾಗಿ, ಮತ್ತೆ ಯಾವ್ಯಾವ ಬೆಳೆಗಳನ್ನ ಅಂತವಾಗ ಹಾಕೊಂಡ್ರಿ ಹೇಳಿ ಸರ್. ಏನ್ ಮಾಡ್ತಾ ಇದ್ವಿ, ಟ್ರಾಕ್ಟರ್ ಉಳುಮೆ ಮಾಡ್ತಾ ಇದ್ವಿ ಮೊದ್ಲು, ಆಮೇಲೆ ಬೇರೆ ಕಡೆ ಎಲ್ಲ ನೋಡ್ಕೊ ಬಂದ್ವಿ, ಬೇರೆ ಎಲ್ಲ ಮಾಡ್ತಾ ಇದ್ರಲ್ಲ, ನಾನೇ ಸಾವಯವ ಮಾಡಬಾರ್ದು ಅಂತ ಅನ್ನಿಸ್ತು. ಅವಾಗ ನಾನು ಬ್ರಷ್ ಕಟ್ಟಿಂಗ್ ಇದೆಯಲ್ಲ, ಆ ಬ್ರಷ್ ಕಟ್ಟಿಂಗ್ ಅಲ್ಲಿ ಮಣ್ಣನ್ನು ನಾನು ಕದಸಿಲ್ಲ, 3 ವರ್ಷ ಆಯ್ತು ಮಣ್ಣ ಕದಲಿಸ್ದಲೇ ಬರೀ ಬ್ರಷ್ ಕಟ್ಟಿಂಗ್ ಎಲ್ಲ ಮಾಡ್ತೇನೆ ಸರ್. ನನ್ನ ಜಮೀನಿ ಈಗ ಎರೆಹುಳ ಇದೆ, ಮತ್ತೆ ಪ್ರತಿಯೊಂದು ಸೂಕ್ಷ್ಮ ಜೀವಿಗಳು ಸರ್ ಇದೆ. ಒಂದು ಸೋಗೆ ಒಂದು ಸೀಬು ಎತ್ತಿದ್ರೆ ಸರ್ ಕೋಟ್ಯಾನುಕೋಟಿ ಜೀವಕೋಶಗಳಿದ್ದಾವೆ ಅದರಲ್ಲಿ, ಇರುವೆ ಇವು ಎಲ್ಲ ಇದೆ ಸರ್. ಆಮೇಲೆ ಕಳನಾಶಕ ಹೊಡೆಯಲ್ಲ, ಪ್ರತಿಯೊಂದು ಅಷ್ಟು ಭೂಮಿ ಫಲವತ್ತಾಗಿದೆ ಸರ್. ಈಗ ಯಾಕೆ ಈ ತರ ರಾಸಾಯನಿಕಗಳನ್ನ ಬಳಕೆ ಮಾಡಬಾರ್ದು ಮತ್ತೆ ಕಳೆನಾಶಕ ಬಳಕೆ ಮಾಡಬಾರ್ದು ಅಂತ ಹೇಳಿ ಯಾಕೆ ನಿಮ್ಗೆ ದೃಢವಾಗಿ ಅನಿಸ್ತು ಸರ್? ಮನುಷ್ಯಂಗೆ ಸರ್ ಮಾರಕ ಅದು. ಈಗ ನಾವು ಭೂಮಿನ ಫಲವತ್ತತೆ ಹಾಳು ಮಾಡಬಾರ್ದು ಅಂತ ಸರ್ ಕಳೆನಾಶಕ ಹೊಡೆದ್ರೆ ಸರ್ ನಮಗೆ ಎಫೆಕ್ಟ್, ಮತ್ತೆ ಪ್ರಾಣಿ ಪಕ್ಷಿ ಜೀವ ಸಂಕುಲ ಐತವಲ್ಲ ಅವಕ್ಕೂ ಹಾನಿ ಆಗುತ್ತೆ. ಅದರಿಂದ ನಾವು ಹೊಡೆಯದ್ಬಾರ್ದು ಅನ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಕಳೆನಾಶಕನೇ ನಾವು ಮುಟ್ಟ ಸರ್ ಗೊಬ್ಬರನೇ ಹಾಕಲ್ಲ, ಕಳೆನಾಶಕ ಏನು ಇದಾಗಲ್ಲ. ಸುಮಾರು ಸೂಕ್ಷ್ಮ ಜೀವಗಳೆಲ್ಲ ಸತ್ತೋಗ್ತಾವಲ್ಲ, ಎಲ್ಲ ಎರೆಹುಳುಗಳು ಸತ್ತವೆ ಸರ್. ಇವತ್ತು ನಮ್ದು ಜಮೀನಲ್ಲಿ ಒಂದೆಡಿ ಗುಂಡಿ ತೆಗೆದ್ರೆ ದಪ್ಪಕ್ಕೆ ಎರೆಹುಳುಗಳೆಲ್ಲ ಸಿಗ್ತವೆ ಸರ್. ಎರೆಹುಳುಗಳು ಅದ್ ನೋಡಿದ್ರೆ ನನಗೆ ಇದಾಗುತ್ತೆ ಅಷ್ಟು ಸರ್. ಈ ವರ್ಷ ಒಂದು 100 ಬೂದ್ ಬಾಳೆ ಕಂದ ಹಾಕಿದೀನಿ, ಆಮೇಲೆ ಮರದ ಬಾಳೆ ಒಂದು 20-30 ಹಾಕಿದೀವಿ, ಆಮೇಲೆ ಸರ್ ಕೇರಳ ಚಂದ್ರ ಬಾಳೆ ಅಂತ ಇರುತ್ತೆ ಕೆಂಪುಗೆ, ಆ ಬಾಳೆನೂ ಹಾಕಿದೀನಿ. ಈಗ ಬಹುತೇಕ ಎಲ್ಲ ತೋಟಗಾರಿಕೆ ಬೆಳೆಗಳನ್ನೇ ತಾವು ಹಾಕೊಂಡಿದ್ದೀರಾ, ಯಾಕೆ ತೋಟಗಾರಿಕೆ ಬೆಳೆಗಳನ್ನೇ ಮಾಡ್ಕೋಬೇಕು ಅಂತ? ಯಾಕಂದ್ರೆ ಸರ್ ಅದರಿಂದ ರೈತರಿಗೆ ಸರ್ ಲಾಭ ಜಾಸ್ತಿ ಅಲ್ವಾ ಸರ್, ಆಮೇಲೆ ಖರ್ಚು ಕಡಿಮೆ ಸರ್. ಈಗ ಒಂದು 800 ಗಿಡ ಬಾಳೆ ಗಿಡ ಇದೆ, ಡೈಲಿ 1, 2, 3, 4 ಗೊನೆ ತಗೊಂಡೋಗ್ಬೋದು, ಇಲ್ಲ ವಾರಕ್ಕೆ ಒಂದ್ಸಲ ಒಂದು 15-20 ಗೊನೆ ಸಿಗ್ತವೆ ಸರ್. ಒಂದು 15-20 ರೂಪಾಯಿ ಮೋಸಲ್ಲ ತಿಂಗಳ. ಅದರಿಂದ ಮತ್ತೆ ಪಪ್ಪಾಯಿ ಬರುತ್ತೆ, ಪಪ್ಪಾಯಿಲಿ ಅದುವೆ ಒಂದ ತಿಂಗಳಲ್ಲಿ ಸರ್ ಅದೊಂದು 15-20 ರೂಪಾಯಿ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ತೆಂಗಿನಕಾಯಿ ಎಳ್ಳೀರ್ ಕೊಡ್ತಾ ಇಲ್ಲ, ಕೊಬ್ಬರಿಗೆ ಹಾಕಿದೀನಿ. ಹೋದ ವರ್ಷದಲ್ಲಿ ಒಂದು 15 ಕೊಬ್ಬರಿ ಸುಲಿಸಿ ಎಲ್ಲ ಮಾರಿದೆ, ರೈಟ್ ಇರಲಿಲ್ಲ, ಇವಾಗ ರೈಟ್ ಇದೆ ಸರ್. ಅದನ್ನು ಸಿಪ್ಪೆ ತಂದು ನಾನು ವೇಸ್ಟ್ ಮಾಡಲಿಲ್ಲ, ಜಮೀನಿಗೆ ಹರಡು ಬಿಟ್ಟಿದ್ದೀನಿ, ಜಮೀನಿಗೆ ಪೂರ್ತಿ ಹರಡಿದ್ದೀನಿ. ಅದು ಎಲ್ಲ ಚೆನ್ನಾಗಿ ಗೊಬ್ಬರ ಆಗ್ತಾ ಇದೆ. ಈಗ ತೆಂಗು ಎಷ್ಟಿದೆ ನಿಮ್ದು ಜಗದೀಶ್? ಸರ್ ತೆಂಗು ಒಂದು 330 ಇದೆ ಸರ್, ಸಸಿ ಒಂದ 100 ಇದೆ, ಈತರದವು. ಅದು ಇನ್ನೇನು ಫಲ ಬರ್ತಾ ಇದೆ, ಒಂದ್ ವರ್ಷ ಹೋದ್ರೆ ಒಂಬಳೆ ಎಲ್ಲ ಹೊಡಿ ಸರ್. ಈಗ ಸಸಿ ಹಾಕಿ ಎಷ್ಟು ವರ್ಷ ಆಯ್ತು ನೀವು? 4 ವರ್ಷ ಆಯ್ತು ಸರ್. 4 ವರ್ಷ ಆಯ್ತು, 4 ವರ್ಷ ಆಯ್ತು, ಈಗಾಗಲೇ ಒಂಬಳೆ ಉದುರಿದವಲ್ವಾ? ಒಂಬಳೆ ಬರ್ತಾ ಇದೆ ಸರ್ ಈಗ. ಆಮೇಲೆ ದೊಡ್ಡ ಮರಗಳು ಒಂದು 200 ಇದಾವೆ ಸರ್ ದೊಡ್ಡವು. ಈಗ 4 ವರ್ಷಕ್ಕೆ ಒಂಬಳೆ ಉದುರಂಗೆ ನೀವು ಮಾಡಿದಿರ ಅಂತ ಅಂದ್ರೆ ಅದರಿಂದ ತುಂಬಾ ಪರಿಶ್ರಮ ಇರುತ್ತೆ. ಹೆಂಗೆ ಇದನ್ನ ತಾವು ಆರೈಕೆ ಮಾಡಿದ್ರಿ ಹೇಳಿ ವಿವರವಾಗಿ ಸರ್? ಮೊದಲು 3 ಅಡಿ ಗುಂಡಿ ಹೊಡಿಸಿ ಸರ್, 2 ಅಡಿ ಆಗ್ಲ 3 ಅಡಿ ಹಾಳ ಗುಂಡಿ ಹೊಡಿಸಿದ್ವಿ. ಬೆಕ್ಕದ ರಾಗಣ್ಣ ಅಂತ ಇದಾರೆ, ಅವರವು ಸೊಸಿ ತುಂಬಾ ಚೆನ್ನಾಗಿದ್ದಾರೆ ತೋಟದ ನೋಡಿದ್ವಿ. ಅವ್ರದ್ದು ಆಯ್ಕೆ ಮಾಡ್ಕೊಂಡೆ ಸೊಸಿನ, 100 ಸೊಸಿ ಅವರ ಆಯ್ಕೆ ಮಾಡ್ಕೊಂಡು ಸರ್ ಕೆಳಗಡೆ ಮೊದಲು ಕೊಡುಗೆ ಗೊಬ್ಬರ, ಕೊಡುಗೆ ಗೊಬ್ಬರ ಹಾಕೊಂಡು ಸರ್ ಕುರಿಸಿದೆ. ಕುರಿಸಿ ಆಮೇಲೆ ಒಂದ್ 2 ವರ್ಷ ಕುರಿ ಗೊಬ್ಬರ ಕೊಟ್ಟೆ ಸರ್, ಬೇರೆ ಕಡೆ ತರಿಸ್ಕೊಂಡು ಕುರಿ ಗೊಬ್ಬರ ಕೊಟ್ಟೆ. ಆಮೇಲೆ ಸರ್ ಅವೇ ಇನ್ನ ಚೆನ್ನಾಗಿ ಬೆಳವಣಿಗೆ ಆದವು. ಇವಾಗ ಸರ್ ಏನಾಗಿದೆ ಅಂದ್ರೆ, ಈಗ ಎರೆಹುಳ ಇವು ಎಲ್ಲ ಉತ್ಪತ್ತಿ ಆಗಿದೆಯಲ್ಲ, ಆಮೇಲೆ ಡ್ರಿಪ್ ಮಾಡಿದೀನಿ, ಪ್ರತಿಯೊಂದು ಮರಕ್ಕೂ ಡ್ರಿಪ್ ಆಗು ಸರ್. ಎಲ್ಲ ಏನ್ 800 ಗಿಡ ಬಾಳೆ ಮತ್ತೆ ಪಪ್ಪಾಯಿ ಮತ್ತೆ ಅಡಿಕೆ 1200 ಇದೆ, ಎಲ್ಲಕ್ಕೂ ಮೋಟರ್ ಆನ್ ಮಾಡಿದ್ರೆ ಪ್ರತಿಯೊಂದು ಮರಕ್ಕೂ ನೀರು ಡ್ರಿಪ್ ಹೋಗ್ತಾ ಇರುತ್ತೆ. ನೀವು ತೆಂಗು ನಾಟಿ ಮಾಡಿದಾಗ್ಲಿಂದ ಏನು ಉಳುಮೆ ಮಾಡಿಲ್ಲ ಅಲ್ವಾ ಸರ್? ಉಳುಮೆ ಮಾಡಿಲ್ಲ ಸರ್, 3 ವರ್ಷ ಆಯ್ತು ಸರ್ ಉಳುಮೆನೆ ಮಾಡಿಲ್ಲ ನಾನು. ಆಮೇಲೆ ಟ್ರ್ಯಾಕ್ಟರ್ ಸರ್ ನನ್ನ ಜಮೀನಿಗೆ ಉಳಿಸಲ್ಲ, ನಾನು ಮಣ್ಣು ಕದಲಿಸಿಲ್ಲ. ಸೂಕ್ಷ್ಮಾಣು ಜೀವಿಗಳು ತುಂಬಾ ಇದಾವೆ ಸರ್. ಆಮೇಲೆ ಸರ್ ಕಳೆ ಬಂದಾಗ ಬ್ರಷ್ ಕಟ್ಟಿಂಗ್ ಅಲ್ಲಿ ಹೊಡ್ಕೋತೀನಿ ಸರ್, 3 ತಿಂಗಳು ಒಂದ್ಸಲ ಹೊಡಿತೀನಿ ಸರ್. ನಾನೇ ಹೊಡಿತೀನಿ ಸರ್. ಹೋದ ವರ್ಷ ನಾನು ಸರ್ 6 ಎಕರೆ ಜಮೀನಿಗೆ ನಾನು ಖರ್ಚು ಮಾಡಿರೋದು ಸರ್, ಒಂದೇ ಒಂದು ಕೂಲಿ ನಾನು ಕರ್ಕೊಂಡಿಲ್ಲ, ನಾನೇ ಇದ್ ಮಾಡಿ 600 ರೂಪಾಯಿ ಆಗಿದೆ ಅಷ್ಟೇ ಸರ್. ಸರ್ ಬೆಳಿಗ್ಗೆ ಸರ್ ಮನೆಯಿಂದ ಹೊರಟ್ರೆ ಸಂಜೆ ಒಂದ್ 3 ಗಂಟೆ ಕಸೀಲ ಮಾಡ್ತೀನಿ, ಊಟ ಇಲ್ಲಿಗೆ ತಗೋಬರ್ತೀನಿ, ಮಾಡ್ತೀನಿ ಅಷ್ಟೇ ಸರ್. ಪ್ರತಿಯೊಂದು ಫಂಕ್ಷನ್ಗೂ ಅಟೆಂಡ್ ಮಾಡ್ತೀನಿ. ಮತ್ತೆ ಪ್ರತಿಮಾ ಟ್ರಸ್ಟ್ ಅಂತ ಇದೆ ನಮ್ದು, ಅದರಲ್ಲಿ ನಮ್ದು ಸರ್ ಕಂಸಾಳೆ, ಪಟ್ಟ ಕುಣಿತ, ರಂಗ ಕುಣಿತ ಆ ಕಾರ್ಯಕ್ರಮ ಎಲ್ಲ ಸರ್ ಮಾಡ್ತೀವಿ. ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ, ಬಡ ಮಕ್ಕಳಿಗೆ ಉಮೇಶ್ ಟೆಂಕಳ್ಳಿ ಅಂತ ಅಧ್ಯಕ್ಷ ಇದಾರೆ, ಅವ್ರು ಉಚಿತವಾಗಿ ಹೇಳ್ಕೊಡ್ತಾರೆ. ಕಂಸಾಳೆ, ಪಟ್ಟ ಕುಣಿತ, ರಂಗ ಕುಣಿತ ಮತ್ತೆ ಜನಪದ ಜಗುಲಿ ಕಾರ್ಯಕ್ರಮ ಅದನ್ನು ಸರ್ ಮಾಡ್ತೀವಿ. ತಿಂಗಳಿಗೆ 2-3 ಕಾರ್ಯಕ್ರಮ ಮಾಡ್ತೀವಿ ಸರ್. ನಮ್ದು ಚನ್ನಪಟ್ಟಣದಲ್ಲಿ ರಂಗಲೋಕ ಅಂತ ಹೊಸದಾಗಿ ನಾವೇ ಮಾಡ್ಕೊಂಡಿದ್ವಿ ಸರ್, ಅದರಲ್ಲಿ ಪ್ರತಿ ತಿಂಗಳು 2-2 ಕಾರ್ಯಕ್ರಮ ಕೊಡ್ಕೊಂಡು ಹೋಗ್ತೀವಿ ಸರ್. ಈ ಕಲೆಯ ನಂಟು ಯಾವಾಗ್ಲಿಂದ ನಿಮ್ಗೆ ಸರ್? ಕಲೆ ನಂಟು ನಮ್ಗೆ 2012 ಇದೆ ಸರ್. ಸರ್ ಅದ್ರಲ್ಲಿ ಏನಿದೆ ನಮ್ದು ನೋಡಿ, ಕಂಸಾಳೆ ಮಾಡಿಸ್ತೀವಿ ಸರ್. ಹೆಣ್ಣು ಮಕ್ಕಳು ಪಿರಮಿಡ್ ಎಲ್ಲ ಮಾಡ್ತಾರೆ, 2-3 ಜನ ಒತ್ಕೊಂಡು ನಾನ್ ಸ್ಟಾಪ್ ಅಲ್ಲಿ ಕುಣಿತಾರೆ, 20 ನಿಮಿಷ ಇದೆ ಸರ್ ಕುಣಿತಾರೆ. ಮತ್ತೆ ಪಟ್ಟ ಕುಣಿತ, ರಂಗ ಕುಣಿತ, ಕೋಲಾಟ. ಮತ್ತೆ ಸರ್ ಇತ್ತೀಚೆಗೆ ಚಂದ್ರಪಡದಲ್ಲಿ ಸರ್ ಮಹಿಳಾ ಟೀಮ್ ಮಾಡ್ಕೊಂಡಿದ್ವಿ, ಮಹಿಳಾ ಟೀಮ್ ಅವರು ಒಂದು 15-20 ಜನ ಇದಾರೆ ಸರ್, ಅವರು ರಂಗ ಕುಣಿತಾರೆ, ಕೋಲಾಟ ಎಲ್ಲ ಮಾಡ್ತಾರೆ ಸರ್. ಈ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಜಾಗೃತಿ ಮೂಡಿಸಕಂತ ಹಾಡುಗಳನ್ನು ಕೂಡ ಹಾಡ್ತಿರಲ್ವಾ ಸರ್? ಹಾಡ್ತೀವಿ ಸರ್. ಸರ್ ಮಂಟಸ್ವಾಮಿ ಹಾಡು, ಗೀಗಿ ಪದ, ಲಾವಣಿ ಪದ, ಮತ್ತೆ ಪರಿಸರದ ಬಗ್ಗೆ ಸರ್ ಪ್ರತಿಯೊಂದು ಹಾಡಿದೆ. ಹಳೆ ಕಾಲದ್ದು ಸರ್ ತುಂಬಾ 66 ಹಳೆ ಹಾಡುಗಳಿದಾವೆ, ಅವೆಲ್ಲ ಸಂಗ್ರಹಣ ಮಾಡಿದ್ದಾರೆ ನಮ್ಮ ಅಧ್ಯಕ್ಷ ಉಮೇಶ್ ತೆಂಕಳ್ಳಿ ಅಂತ, ನಾವು ಕಾರ್ಯದರ್ಶಿ ಪ್ರತಿಮಾ ಟ್ರಸ್ಟ್ಗೆ. ಇತ್ತೀಚಿನ ಕಾಲದ ಮಕ್ಕಳಿಗೂ ಹೇಳ್ಕೊಡ್ತಾರೆ ಇದನ್ನೆಲ್ಲ? ಹೌದು ಸರ್, ನಮ್ಮಲ್ಲಿ 7th ಮೇಲ್ಪಟ್ಟು ಅಪ್ ಟು ಡಿಗ್ರಿ ಕಾಲೇಜ್ವರೆಗೂ ಹೇಳ್ಕೊಡ್ತೀವಿ ಸರ್. ಆಮೇಲೆ ಸರ್ ನಮ್ಮ ಟ್ರಸ್ಟ್ ಇಂದ ಪ್ರತಿ ವರ್ಷ 100 ಗಿಡನೇ ನೆಡ್ತೀವಿ ಸರ್. ಸರ್ ನಾವು ನಮ್ಮ ಜಮೀನಿಗೆ ಸರ್ ತೇಗ ಆಗ್ಬೋದು ಮತ್ತೆ ಬೇರೆ ಬೇರೆ ಗಿಡಗಳನ್ನ ನೆಟ್ಟಿದ್ದೀವಿ ಸರ್. ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಯಾವ್ದಾದ್ರು ಒಂದು ಹಾಡನ್ನ ಹಾಡ್ಬೋದಾ? ಖಂಡಿತ ಹಾಡ್ತೀವಿ. ಈ ನೆಲ, ಈ ಜಲ, ಈ ನೆಲ ಈ ಜಲ ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು. ನೆಲವಿಲ್ಲದೆ ಜೀವವಿಲ್ಲ, ಜಲವಿಲ್ಲದೆ ಜೀವವಿಲ್ಲ, ನೆಲವಿಲ್ಲದೆ ಜಲವಿಲ್ಲ, ಜಲವಿಲ್ಲದೆ ಜೀವವಿಲ್ಲ. ಸಕಲ ಜೀವರಾಶಿಗಳಿಗೂ ನೆಲ ಜಲ ಬೇಕಲ್ಲ, ಸಕಲ ಜೀವರಾಶಿಗಳಿಗೂ ನೆಲ ಜಲ ಬೇಕಲ್ಲ. ಈ ನೆಲ ಈ ಜಲ ಈ ನೆಲ ಈ ಜಲ ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು. ನೀರು ಕಾದು ಹಾವಿಯಾಗಿ ಆವಿ ಆಕಾಶಕ್ಕೋಗಿ, ನೀರು ಕಾದು ಹಾವಿಯಾಗಿ ಆವಿ ಆಕಾಶಕ್ಕೋಗಿ, ಮೋಡವಾಗಿ ಮಳೆ ಸುರಿದು ಮನುಕುಲಕ್ಕೆ ಬೆಳೆಗಳಾಗಿ, ಮೋಡವಾಗಿ ಮಳೆ ಸುರಿದು ಮನುಕುಲಕ್ಕೆ ಬೆಳೆಗಳಾಗಿ. ಈ ನೆಲ ಈ ನೆಲ ಈ ಜಲ ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು. ಗಿಡ ಮರಗಳ ಬೆಳೆಸಲಿಲ್ಲ, ಬೆಳೆದ ಮರವ ಉಳಿಸಲಿಲ್ಲ, ಗಿಡ ಮರಗಳ ಬೆಳೆಸಲಿಲ್ಲ, ಬೆಳೆದ ಮರವ ಉಳಿಸಲಿಲ್ಲ. ಎತ್ತೊಡಲಿಗೆ ಬೆಂಕಿ ಹಿಡುವ ಭ್ರಷ್ಟರು ನಾವಾದೆವಲ್ಲ, ಎತ್ತೊಡಲಿಗೆ ಬೆಂಕಿ ಹಿಡುವ ಭ್ರಷ್ಟರು ನಾವಾದೆವಲ್ಲ. ಈ ನೆಲ ಈ ಜಲ ಈ ನೆಲ ಈ ಜಲ ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು. ಎಲ್ಲರೂ ಒಂದಾಗೋಣ ಮನುಕುಲವ ಉಳಿಸೋಣ, ಎಲ್ಲರೂ ಒಂದಾಗೋಣ ಮನುಕುಲವ ಉಳಿಸೋಣ. ಈ ನಾಡ ಸಂಸ್ಕೃತಿಯ ನಾವೆಲ್ಲರೂ ಬೆಳೆಸೋಣ, ಈ ನಾಡ ಸಂಸ್ಕೃತಿಯ ನಾವೆಲ್ಲರೂ ಬೆಳೆಸೋಣ. ಈ ನೆಲ ಈ ಜಲ ಈ ನೆಲ ಈ ಜಲ ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು. ಹೀಗೆ ನಿಮ್ಮ ಗಾಯನದ ಒಂದು ಹವ್ಯಾಸ ಏನಿದೆಯೋ ಎಲ್ಲೆಲ್ಲಿ ಪ್ರಸ್ತುತಪಡಿಸ್ತಾರೆ ಇದನ್ನ? ಸರ್, ನಮ್ದು ಜನಪದ ಜಗುಲಿಯಿಂದ ನಾವು ಟ್ರಾವೆಲಿಂಗ್ ಇದೆ ಸರ್. ಹೊರ ರಾಜ್ಯಕ್ಕೆ ಎಲ್ಲ ಹೋಗಿದೀವಿ, ಮತ್ತೆ ಡೆಲ್ಲಿಗೂ ಹೋಗಿದೀವಿ ಮಕ್ಳ ಕರ್ಕೊಂಡು. ಅಲ್ಲೂ ಪರ್ಫಾರ್ಮೆನ್ಸ್ ಕೊಟ್ಟಿದೀವಿ ಸರ್. ಅಲ್ಲಿ ಸರ್ ಸೋಮನ್ ಕುಣಿತ ಆಗ್ಬೋದು, ಅದು ಇದೆ, ಮತ್ತೆ ರಂಗ ಕುಣಿತ, ಕಂಸಾಳೆ ಎಲ್ಲ ಇದೆ ಸರ್, ಮಾಡ್ತೀವಿ. ಮಣ್ಣಿಗೆ ವಿಷ ಉಣಿಸಬಾರ್ದು ಮತ್ತೆ ಪರಿಸರಕ್ಕೆ ಪೂರಕವಾಗಿ ನಾವು ಕೃಷಿ ಮಾಡಬೇಕು ಅನ್ನುವಂಥದ್ದೆಲ್ಲ ಹೀಗೆ ಈ ಹಾಡುಗಳ ಮೂಲಕ ಬಂತ ನಿಮ್ಗೆ ಹೇಗೆ? ಸರ್, ಹಾಡುಗಳ ಮೂಲಕ ಬಂತು ಸರ್. ಬೇರೆ ಬೇರೆ ಕೆಲವರೆಲ್ಲ ಮಾಡಿರಲ್ಲ, ನಾವು ಯಾಕೆ ಮಾಡಬಾರ್ದು ಅನ್ಬಿಟ್ಟು ಸರ್. ಇದರಿಂದ ಸರ್ ಏನ್ ಗೊತ್ತಾ, ಒಂದ್ ರೂಪಾಯಿ ಏನ್ ಖರ್ಚಾಗಲ್ಲ ಸರ್. ಜೀರೋ ಕಲ್ಟಿವೇಶನ್, ನಾವ್ ಏನು ಹೊರಗಡೆ ಏನು ತರಲ್ಲ. ಕೆಲವು ಸಲ ಜಮೀನಿಗೆ ಅಷ್ಟು ಮಾಡಿದೆ ಇಷ್ಟು ಮಾಡಿದೆ ಅಂತ ಎಲ್ಲ ಹೇಳ್ತಾರೆ ಸರ್. ಸರ್, ನಾನು ಒಂದ್ ವರ್ಷಕ್ಕೆ 6,000 ರೂಪಾಯಿ ಖರ್ಚು ಬರಲ್ಲ. ಇಷ್ಟೆಲ್ಲ ಇದ್ದು 5-6 ಎಕರೆ ಜಮೀನ್ ಇದೆ, 6,000 ರೂಪಾಯಿ ಖರ್ಚು ಬರಲ್ಲ ಸರ್. ಒಂದಾಳು ಕೂಡ ನಾನು ಕರ್ಕೊಳಲ್ಲ ಸರ್. ನಾವೇ ಮಾಡ್ತೀವಿ, ನಮ್ಮ ಮನೆಯವರು ಬರ್ತಾರೆ, ನಮ್ಮ ತಾಯಿ ಇರ್ತಾರೆ. ನನ್ನ ಮಗ ಮೊದಲು ಕೊರೋನಾ ಇದ್ದಾಗ 5th ಅವಾಗೆಲ್ಲ ರಜಾ ಕೊಟ್ಟಿರೋ ಸರ್. ನನ್ನ ಮಗನ ನಾವು ಇಬ್ರು ಸೇರಿ ಇಷ್ಟೆಲ್ಲ ನೆಟ್ಟಿದ್ವಿ ಸರ್. ಈಗ ಏನ್ ಓದ್ತಾರೆ ನಿಮ್ಮ ಮಗ? ಸರ್, ನಮ್ಮ ಮಗ PUC, ಮಗಳು 8th ಸರ್. ಈಗ ಒಂದ್ 6,000 ರೂಪಾಯಿ ಯಾರು ಖರ್ಚಾಗುತ್ತೆ ಅಂತ ಹೇಳಿದ್ರಲ್ಲ, ಈ 6,000 ಯಾವ್ದಕ್ಕೆ ಖರ್ಚು ಮಾಡಿ? ಬ್ರಿಸ್ಕ್ ಕಟಿಂಗ್ ಸರ್, ಅದು ಪೆಟ್ರೋಲಿಗೆ ಮಾತ್ರ. ಪೆಟ್ರೋಲಿಗೆ ಮಾತ್ರ ಹಾಕತ್ತಿನ ಅಷ್ಟೇ, ಏನು ಮಾಡಲ್ಲ ಸರ್. ಅದೊಂದು ಬಿಟ್ರೆ ಏನಿಲ್ಲ, ಬ್ರಿಸ್ಕ್ ಕಟಿಂಗ್ ಮಾತ್ರ ಮಾಡ್ಕತ್ತಿನ ಅಷ್ಟೇ ಸರ್. ಇದ್ರಲ್ಲಿ ತಿರುಗಾಡಬೇಕಲ್ಲ, ಅವು ಸೇರ್ಕೊಬಿಡ್ತೇವೆ ಅಂತ. ಓಡಾಡಕ್ ಮಾತ್ರ 3 ತಿಂಗಳಿಗೊಂದ್ಸಲ ಬ್ರಿಸ್ಕ್ ಕಟಿಂಗ್ ಮಾಡ್ತೀನಿ ಅಷ್ಟೇ ಸರ್. ನಾನು ನೋಡಿ ಸುತ್ತಮುತ್ತಲ ಜನ ನಮ್ ತಮ್ದೂರ್ಗ್ ಮಾಡ್ತಾ ಇದಾರೆ ಸರ್. ಅಡಿನಳ್ಳಿ ದೇವರಾಜ್ ಅಂತ ಇದಾರೆ, ಅವರು ಕೂಡ ಒಂದ್ 2 ಎಕರೆಗೆ ಸರ್ ಏನಿದೆ ನಾನು ಏನ್ ಮಾಡಿದ್ರು ಅದೇ ತರ ಮಾಡಿದಾರೆ. ಅವ್ರು ಅವರು ಪಪ್ಪೆ ಹಾಕಿದ್ದಾರೆ, ಮತ್ತೆ ತೆಂಗಿದೆ, ಅಡಿಕೆ ಇದೆ, ಬಾಳೆ ಇದೆ, ಮೆಣಸು ಕೂಡ ಹಾಕಿದ್ದಾರೆ ಸರ್. ಈಗ ನಾನು ನೋಡಿ ಅವರು ಕೂಡ ಮಾಡಿದ್ದಾರೆ. ಸುಮಾರು ಜನ ಹೊರಗಡೆಯಿಂದ ಬಂದು ನೋಡ್ಕೊಂಡು ಹೋಗ್ತಾ ಇದಾರೆ ತೋಟನ. ನಮ್ ತಮ್ದರು ಕೂಡ ನನ್ನ ಅನುಕರಣೆ ಮಾಡಿದ್ದಾರೆ. ನಮ್ಮಲ್ಲಿ ಒಂದು 15-20 ಜನ ಅವರು ಕೂಡ ಅನುಕರಣೆ ಮಾಡಿದ್ರೆ ಸರ್. ಈಗ ಅನುಕರಣೆ ಮಾಡ್ತಾ ಇದಾರೆ ನೋಡ್ಬಿಟ್ಟು. ಮೊದ್ಲು ಸರ್ ನನ್ನ ಟೀಕೆ ಮಾಡರು, ಓ ಇವೆಲ್ಲ ಎಲ್ಲಿ ಮಾಡ್ತಾನೆ, ಎಲ್ಲಾಗುತ್ತೆ, ಆಗಲ್ಲ, ಇವೆಲ್ಲ ಮಾಡಕ್ ಆಗಲ್ಲ ಅಂತ ಜನಗಳು ಟೀಕೆ ಮಾಡರು ಸರ್. ನಾನು ಅದನ್ನ ಈ ಕೀಳು ಕೇಳಿ ಕೀಳು ಬಿಟ್ಬಿಟ್ಟೆ, ಟೀಕೆ ಮಾಡಿ ಜನ ಇದ್ ಮಾಡಿಲ್ಲ ಸರ್. ನಮ್ಮ ಬಗ್ಗೆ ಅವರೇ ಮಾತಾಡ್ತಾ ಇದಾರೆ ಸರ್. ನಾನು ಅನ್ಕೊಂಡಿದೀನಿ ಸರ್, ಕಷ್ಟಗಳನ್ನ ಮೌನ ದಾಟಬೇಕಂತೆ, ಪರಿಶ್ರಮ ಸದ್ಯದಲ್ಲಿ ಸಾಕ್ತಾ ಇರಬೇಕಂತೆ. ಆಗ ಸಿಗುವ ಯಶಸ್ಸಿನ ಪ್ರತಿಫಲ ಜಗತ್ತಿಗೆ ಕೇಳುವಷ್ಟು ಜೋರಾಗಿರ್ತದಂತೆ. ನನ್ನ ತೆರೆ ಮೇಲೆ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಈಗ ಅವರೇ ಮಾತಾಡ್ಕೊತಾ ಇದಾರೆ, ಅವರೇ ಕೇಳ್ತಾರೆ. ಬೆಂಗಳೂರಿಂದ ಸುಮ್ಮನೆ ಕಾಲ್ ಮಾಡ್ತಾರೆ, ಅವರು ಮಾಡ್ತಾರೆ, ನಿನ್ ತೋಟ ಈ ತರ ಮಾಡಿದ್ರೆ ಅಂತ ಹಿಂಗಿದೆ ಅಂತ ಹೇಳ್ತಾ ಇದ್ರು. ಯಾರು ಹೇಳಿದ್ರು ಅಂದ್ರೆ ಹಿಂಗೆ ಹೇಳ್ತಾ ಇದ್ರು ಅಂತಾರೆ. ನೋಡಿ ಮೊದ್ಲು ಟೀಕೆ ಮಾಡ್ತಾ ಇದ್ರು, ಈಗ ಅವರೇ ಬಂದು ಸರ್ ನೋಡ್ಬೇಕು ಅಂತ ಬಂದು ನೋಡ್ಕೊಂಡು ಹೋಗ್ತಾ ಇದಾರೆ. ಈಗ ಜನ ಕರೆಯೋದಿಲ್ಲ ಕೆಲಸಕ್ಕೆ ಅಂತ ಹೇಳಿದ್ರಲ್ಲ, ಎಷ್ಟು ವರ್ಷದಿಂದ ಕರೀತಾ ಇಲ್ಲ ಮತ್ತೆ ಯಾಕೆ ಕರೀತಾ ಇಲ್ಲ ಸರ್? ಏನು ಕೆಲಸನೇ ಇಲ್ವಲ್ಲ. ತೆಂಗಿನಕಾಯಿ ಕೆಡಕ್ಬೇಕು ಅಂದ್ರೆ ಸರ್, ನನಗೆ ಜವಣಿ ರೋಟಿ ಇದೆ, ನಾನೇ ಒಂದ್ 50-50 ಮರ ಕೆಡ್ಕತ್ತೀನಿ, ಮತ್ತೆ ಬೈಕ್ ಟ್ರಾವೆಲ್ ಮಾಡ್ಕೊಂಡಿದೀನಿ, 200-300 ಕಾಯಿ ಹಾಕೊಂಡು ಬರ್ತೀನಿ, ಶೆಡ್ಗೆ ಹಾಕ್ತೀನಿ ಸರ್. ನನಗೆ ಕೆಲಸ ಇಲ್ವಲ್ಲ. ಮತ್ತೆ ಬಾಳೆಕಾಯಿ ಸರ್ ಇವತ್ತು ಒಂದು 30 ಕೊನೆ ಇದ್ದು ಕೊಟ್ವಿ, 65 ರೂಪಾಯಿ ತಗೊಂಡೋದ್ರು. ಅದು ಸರ್ 8-10 ರೂಪಾಯಿ ಬಂತು. ಅವರೇ ಬಂದು ಅವರೇ ಕಟ್ಕೊಂಡು ತಗೊಂಡೋದ್ರು ಸರ್. ಪಪ್ಪಾಯಿನು ಅಷ್ಟೇ, ಅವರೇ ಬರ್ತಾರೆ, ಅವರೇ ತಗೊಂಡೋಗ್ತಾರೆ. ಏನಿಲ್ಲ ಸರ್, ನೀರು ಮತ್ತೆ ಬ್ರಿಸ್ಕಟಿಂಗ್ ಬಿಟ್ರೆ ಏನು ಕೆಲಸ ಇಲ್ಲ ಸರ್. ಸರ್ ಕೆಲವರು ಸೋಗು ಎಲ್ಲ ಬೆಂಕಿ ಇಟ್ಟು ಇದ್ಮಾಡ ಎಷ್ಟೋ ಜನ ಕೇಳ್ತೀನಿ, ನೋಡಪ್ಪ ಸೋಗಿ ಎಲ್ಲ ಬೆಂಕಿ ಇಟ್ಬೇಡಿ, ಜಮೀಗೆ ಬೆಂಕಿನೇ ಹಾಕ್ಬೇಡಿ ಅಂತೀನಿ. ಕೆಲವರೆಲ್ಲ ಬೆಂಕಿ ಇಟ್ಟು ಹಾಕ್ತಾರೆ ಸರ್, ಎಷ್ಟೋ ಜನ ಸೋಗೆ ಸೀಬು ಎಡಮಟ್ಟಿ ಎಲ್ಲ ತಂದು ನನ್ನ ಜಮೀಗೆ ಹಾಕ್ತೀನಿ ಸರ್. ನಾನು ಕೊಬ್ಬರಿ ಸುಲಿಸಿರು ಹೋಸರಿ ಕೊಬ್ಬರಿ 15,000 ತೆಂಗಿನ ಸಿಪ್ಪೆ ಇದ್ವಲ್ಲ ಅದನ್ನು ಕೂಡ ನನ್ನ ಜಮೀನಿಗೆ ಹಾಕಿದ್ದೀನಿ. ಕೊಬ್ಬರಿ ಸಿಪ್ಪನ್ನ ಹೆಂಗೆ ಬಳಸಿದ್ರಿ ಸರ್? ಟ್ರ್ಯಾಕ್ಟರ್ ಇತ್ತಲ್ಲ, ಟ್ರ್ಯಾಕ್ಟರ್ ಹೇಳ್ಕೊಂಡು ಜಮೀನ ಹತ್ರ ಹಾಕೊಂಡು ಅಲ್ಲಿಂದ ನಾವು ಒತ್ತ ಹಾಕೊಂಡ್ವಿ ಎಲ್ಲ ಮರಮರತಕ್ಕೆ ಎಲ್ಲ ಹಾಕಿದ್ವಿ. ಈ ಬಾಳೆ ಮತ್ತೆ ಅಡಕೆ ಏನ್ ಹಾಕಿದ್ರು ಇದಕ್ಕೆಲ್ಲ ನೀವು ಬಹುತೇಕ ಈ ಟ್ರೆಂಚ್ ಮೆಥಡ್ ಅನ್ನ ಯೂಸ್ ಮಾಡಿದಿರಿ. ಟ್ರೆಂಚ್ ಮೆಥಡ್ ಮಾಡೋದ್ರಿಂದ ಏನ್ ಅನುಕೂಲ ಅಂತೀರಿ ಸರ್? ಟ್ರೆಂಚ್ ಮೆಥಡ್ ಅಂದ್ರೆ ಈಗ ನೀರು ಸರ್ ಕಡಿಮೆ ತಗೊಳತ್ತೆ, ತೇವಾಂಶ ಜಾಸ್ತಿ ಇರುತ್ತೆ, ನೀರೆಲ್ಲ ಅಲ್ಲೇ ಹಿಂಗೋಗುತ್ತೆ ಹಿಂಗೋಗುತ್ತೆ. ಮತ್ತೆ ನಾವೇನಾದ್ರು ಕಳೆ ಪಳೆ ಸೋಗುವೆಲ್ಲ ಅದ್ರೊಳಕ್ ಹಾಕ್ತಿವಿ, ಗೊಬ್ಬರ ಆಗುತ್ತೆ ಅದು. ಆಮೇಲೆ ಅಲ್ಲಿ ಎರೆಹುಳ ಉತ್ಪತ್ತಿಯಾಗಿದೆ, ಮತ್ತೆ ಕೆಲವು ತೋಡಗಳಿದೆ, ತೋಡ ಇಲಿ ಎಲ್ಲ ಸರ್ ಮಣ್ಣೆಲ್ಲ ಅದೆಲ್ಲ ಲೂಸ್ ಮಾಡಿ ಮಣ್ಣು ಇದ್ ಮಾಡಿದೆ, ಅದರಿಂದ ಅನುಕೂಲ ಆಗಿದೆ ಸರ್ ಎಲ್ಲ. ಈ ಟ್ರೆಂಚ್ ಗಳನ್ನ ಎಷ್ಟು ಉದ್ದ ಮಾಡ್ತೀರಿ ಮತ್ತೆ ಎಷ್ಟು ಆಳ ಮಾಡ್ತೀರಿ? 2.5 ಆಳ, ಮತ್ತೆ ಜಮೀನು ಎಷ್ಟು ಉದ್ದ ಇರುತ್ತೆ ಅಲ್ಲಿ ಬದಿಯಿಂದ ಬದಿವರೆಗೂ ಮಾಡ್ತೀವಿ. 2.5 ಆಳ ಬಾರಿ ಜಾಸ್ತಿ ಆಳಾಗ್ಲಿಲ್ಲ ಸರ್, ಅರ್ಧ ಅಡಿ ಮತ್ತೆ ಮುಚ್ಕೊಳತ್ತೀವಿ, 1.5 ಬಂದ ಸರ್ ಎಲ್ಲ ಸೋಗೆಲ್ಲ ಆಗಿ 1.5 ಇತ್ತು ಅಷ್ಟೇ. ಈ ಟ್ರೆಂಚ್ ಮಾಡ್ಕೊಂಡು ಹೆಂಗೆ ನಾಟಿ ಮಾಡ್ತೀರಿ ಸರ್? ಟ್ರೆಂಚ್ ಮಾಡಿದ್ಮೇಲೆ ಸರ್ ಈಸಿ ಅಲ್ವಾ, ಮಣ್ಣು ಅದೇನು ಒಂದ್ 2 ಗುದ್ದಿ ತಕೊಂಡು ಆಕಡೆ ಹೋಗ್ಬೋದು, ಇನ್ನು ಈಸಿ ಟ್ರೆಂಚ್ ಆದ್ಮೇಲೆ. ಆಮೇಲೆ ಬಾಳಿಗೆಲ್ಲ ಅನುಕೂಲ ಆಗುತ್ತೆ, ಬರ್ತಾ ಬರ್ತಾ ಮೇಕಾದಾಗ ಬಂದಾಗ ಮಣ್ಣು ಮಣ್ಣು ಹಾಕೊಂಡ್ಬರ್ತೀವಿ, ಮತ್ತೆ ಸೋಗೆಲ್ಲ ರೊಳಕ್ ಹಾಕ್ತಿವಿ, ಗೊಬ್ಬರ ಇನ್ನು ಜಾಸ್ತಿ ಆಗುತ್ತೆ. ಈ ಟ್ರೆಂಚ್ ಮಾಡಿದ್ರಲ್ಲ ಈ ಮಣ್ಣನ್ನೆಲ್ಲ ಏನ್ ಮಾಡಿದ್ರಿ ಸರ್? ಈ ಮಣ್ಣು ಅಲ್ಲೇ ಜಮೀನಿಗೆ ಅರಿಸಿ ಬಿಟ್ವಿ, ಹಂಗೆ ತೆಂಗಿನ ಮರ ಬಡ್ಡೆಗೆ ಎಲ್ಲ ಕೊಟ್ವಿ, ತುಂಬಾ ಚೆನ್ನಾದ್ವ ಹೂವೆ, ಒಳ್ಳೆ ಹೊಸ ಮಣ್ಣು ಬಿದ್ದಂಗಾಯ್ತು. ಹೊಸ ಮಣ್ಣು ಬಿದ್ದಂಗಾಯ್ತು, ಚೆನ್ನಾಗಿದೆ ಸರ್. ಏನ್ ಗೊತ್ತಾ, ಈಗ ಶೀತ ಇದ್ದವ ಟ್ರೆಂಚ್ ಹೊಡಿಯಕ್ಕಾಗಲ್ಲ, ಕೆಲವು 5 ಎಕರೆ ಒಂದ್ 2 ಎಕರೆ ಮಾತ್ರ ಬಡಿಸಿದ್ದೀನಿ ಅಷ್ಟೇ, ಇನ್ನು 3 ಎಕರೆ ಹಂಗೆ ಮಾಡಿದೀನಿ. ಅಂದ್ರೆ ಅದು ನೀರ್ ತುಂಬಿಕೊಳ್ತಾವಲ್ಲ, ಇವು ಬಾರೆ ಅಂದ್ರೆ ಎಟ್ಟೇನಲ್ಲ ಅಲ್ವಾ, ಅದನ್ನ ಟ್ರೆಂಚ್ ಮಾಡಿ ಸರ್ ನನ್ನ ಜಮೀನಿಗೆ ಎಷ್ಟೇ ಮಡುಗಿಲಿ 1 ಇಂಚ್ ನೀರಿಲ್ಲ ಅಷ್ಟು ಸರ್ ಅಂದ್ರೆ ಇಲ್ವಲ್ಲ. ಈ ಕೆಲವ್ರು ನಾವ್ ಏನ್ ಮಾಡ್ತಾರೆ ಅಂದ್ರೆ ಉಕ್ಕೆ ಹೊಡಿತಾರೆ, ರೋಟರ್ ಇರ್ತಾರಲ್ಲ ಅದ್ರಲ್ಲಿ ಕುಕ್ಕಿಸ್ತಾರೆ, ಅದು ಏನಾಗುತ್ತೆ ಅಂದ್ರೆ ಇಂಗು ಗುಂಡಿ ಇಳಿಯಲ್ಲ ನೀರು. ನಮ್ಮಲ್ಲಿ ಏನಪ್ಪ, ಎಷ್ಟೇ ಮಡುಗರು ಸರ್ ನೀರ್ ನಿಲ್ಲ, ಯಾವ್ದೇ ತೋಟದ ನೀರ್ ನಿಲ್ಲ, ಉಳಿಸಲ್ವಲ್ಲ, ನೀರೇನಿಲ್ಲ, ಎಲ್ಲ ಹೀರ್ಕೊಬರುತ್ತೆ. ಅದು ಕೂಡ ಒಂದು ಅನುಕೂಲ ಆಗಿದೆ ಸರ್, ಅಲ್ವಾ ಅನುಕೂಲ ಆಗಿದೆ. ಆಮೇಲೆ ಸರ್ ನೀರು ಕಡಿಮೆ ತಗೊಳತ್ತೆ ಸರ್. ಏನ್ ಗೊತ್ತಾ, ಬೇರೆಲ್ಲ ನೋಡಿ ಬೇಕಾದ್ರೆ 20 ದಿವಸ ಮಳೆ ಇಲ್ಲ ಅಂದ್ರೆ ನನ್ನ ತೋಟಕ್ಕೆ ಏನು ಆಗಲ್ಲ, ಅಷ್ಟು ತೇವಾಂಶ ಇರುತ್ತೆ. ಸೋಗೆ ಆಗ್ಬೋದು, ಸೀಬ್ ಆಗ್ಬೋದು, ಮತ್ತೆ ಎಡೆಮಟ್ಟೆ ಆಗ್ಬೋದು, ಮತ್ತೆ ಕೊಪ್ಪರಿ ಮಟ್ಟೆ ಆಗ್ಬೋದು, ಎಲ್ಲಾರು ಮೇಕ ಹಾಕ್ತೇನಲ್ಲ ಅದು ತೇವಾಂಶ ಇರುತ್ತೆ. ಅದರಿಂದ ಒಂದ್ ವಾರ 15 ದಿವಸ ಮಳೆ ಬರಲ್ಲ ಏನಾಗಲ್ಲ. ಮತ್ತೆ ಅದಕ್ಕಿಂತ ಮತ್ತೆ ಇನ್ನೊಂದ್ 15 ದಿವಸ ಬರಲ್ಲ ಅಂದ್ರೆ ಡ್ರಿಪ್ ಇದೆ, ಡ್ರಿಪ್ ಅಲ್ಲಿ ಕೊಟ್ಬಿಡ್ತೀವಿ ಎಲ್ಲ ಪೈಪ್ ಲೈನ್ ಸರ್, ಹನಿ ನೀರಾವರಿ ವ್ಯವಸ್ಥೆ. ಈಗ ಗುಂಡಿ ತೆಗೆದು ಬಾಳೆ ಅಥವಾ ಅಡಿಕೆ ಮತ್ತೆ ಈ ಪಪ್ಪಾಯಿ ಹಾಕೋದಕ್ಕೂ ಟ್ರೆಂಚ್ ಮಾಡ್ಕೊಂಡು ಹಾಕೋದಕ್ಕೂ ಏನು ಅನುಕೂಲ ಅಂತೀರಿ ಸರ್? ಅನುಕೂಲ ಅಂದ್ರೆ ಗುಂಡಿ ತೆಗೆದು ಒಂದು ತಪ್ಪುತ್ತೆ, ಮತ್ತೆ ಆಳ್ನ ಅವಶ್ಯಕತೆ ಜಾಸ್ತಿ ಬೇಕಾಗಲ್ಲ ಸರ್. ಈಗ ಬೇರೆ ಈಗ ನಾವು ಟ್ರೆಂಚ್ ಹೊಡಿಸಲ್ಲ ಅಂದ್ರೆ ಆಳು ಇಟ್ಕೊ ಬರಕ್ ಆಗಲ್ಲ, ಅದರಿಂದ ಸರ್ ಅನುಕೂಲ ಆಗುತ್ತೆ, ಟ್ರೆಂಚ್ ಅನುಕೂಲ. ಆಮೇಲೆ ಸರ್ ನೀರು ಇಂಗುತ್ತೆ, ಮತ್ತೆ ಗೊಬ್ಬರ ಜಾಸ್ತಿ ಆಗುತ್ತೆ, ಅದರಿಂದ ಸರ್ ಬೆಳೆನೂ ಚೆನ್ನಾಗಿ ಬರುತ್ತೆ. ಬೆಳೆ ಚೆನ್ನಾಗಿ ಬರುತ್ತೆ ಅಲ್ವಾ? ಬೆಳೆ ಚೆನ್ನಾಗಿ ಬರುತ್ತೆ, ಹೌದು. ಈಗ ಟ್ರೆಂಚ್ಗೆ ಈ ಮಳೆ ಇಲ್ಲದೆ ಇದ್ದ ಟೈಮಲ್ಲಿ ನೀರಿನ ವ್ಯವಸ್ಥೆ ಹೆಂಗೆ ಸರ್? ನೀರು ಪೈಪ್ ಅಲ್ಲಿ ಬಿಡ್ತೀವಿ ಸರ್. ಪೂರ್ತಿ ಟ್ರೆಂಚ್ ತುಂಬ ಬಿಟ್ಬಿಟ್ರೆ? ಇಲ್ಲ, ಸರಿ ನೀರು ಎಷ್ಟು ಬೇಕು ಅಷ್ಟು, ಅಷ್ಟು ತುಂಬ ಬಿಡಲ್ಲ, ಅರಿ ನೀರು ಬಿಡ್ತೀವಿ ಅಷ್ಟೇ. ಈಗ ಅದಕ್ಕೇನು ಡ್ರಿಪ್ ಮಾಡಿಸಿಲ್ವಾ? ಅದಕ್ಕೆ ಮಾಡಿಸಿಲ್ಲ ಸರ್, ಬೇಕಾಗಿಲ್ಲ ಅದಕ್ಕೆ. ಸಾಮಾನ್ಯವಾಗಿ ಈ ಭಾಗದಲ್ಲಿ ಪಪ್ಪಾಯ ಬೆಳೆಯೋದು ಕಡಿಮೆ, ನೀವು ಯಾಕೆ ಪಪ್ಪಾಯ ಬೆಳೆದ್ರಿ ಸರ್? ಬೇರೆ ಕಡೆ ಎಲ್ಲ ನೋಡ್ಕೊ ಬಂದೆ, ಯಾಕೆ ಹಾಕ್ಬಾರ್ದು ಅಂತ. ನಾನು ಸರ್ ಜಮೀನ್ ಇತ್ತಲ್ಲ ಖಾಲಿ ಜಮೀನಿಗೆ ಸರ್ ನಾನು ಒಂದು ಚೂರು ವೇಸ್ಟ್ ಮಾಡಿಲ್ಲ, ಎಲ್ಲೆಲ್ಲಿ ಖಾಲಿ ಜಾಗಿತ್ತು ಎಲ್ಲ ಕಡೆಗೂ ಹಾಕಿದ್ದೀನಿ ಸರ್. ಸರ್ ಇವಾಗ ಒಳ್ಳೆ ಬೆಳೆ ಬಂದಿದೆ, ಈಗ ಕಟ್ಟಾಗಿ ಬಂದಿದೆ ಸರ್ ಹಣ್ಣು. ಪಪ್ಪಾಯ ಎಷ್ಟಿದೆ ಸರ್? ಪಪ್ಪಾಯಿ 300 ಗಿಡ ಇದೆ ಸರ್. 300 ಗಿಡ ಪಪ್ಪಾಯಿ ಇದೆ. ಯಾವ ತಳಿ ಹಾಕೊಂಡಿದ್ರಿ ಸರ್? ಅದರಲ್ಲಿ WS-46 ಅಂತ. ಅದ್ರದ್ದು ಏನಪ್ಪಾ ಅಂದ್ರೆ ಉದ್ದ ಬರುತ್ತೆ ಕಾಯಿ, ಮತ್ತೆ ಸ್ವೀಟ್ ಜಾಸ್ತಿ ಇರುತ್ತೆ, ಆಮೇಲೆ ಬೀಜ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ಹಣ್ಣು, ಅದರಿಂದ ಹಾಕೊಂಡಿದ್ದೀವಿ ಸರ್. ಯಥೇಚ್ಛವಾಗಿ ಇತ್ತೀಚೆಗೆ ಒಂದಷ್ಟು ಬೂದ್ಬಾಳೆ ಹಾಕೊಂಡಿದ್ರ, ಬೂದ್ಬಾಳೆಗೆ ಅಷ್ಟೊಂದು ಬೇಡಿಕೆ ಇದೆಯಾ ಸರ್? ಇದೆ ಸರ್. ಏನಪ್ಪ ಅಂದ್ರೆ ಸರ್ ಅದು ಗೊನೆ ತಗೊಂಡೋಗ್ರೆ ಕಿತ್ತಾಡ್ತಾರೆ ಸರ್. ಸರ್ ಮೊನ್ನೆ ಒಂದ್ ಗೊನೆ ನಮ್ ತಾಯಿ ಬೆಳೆದಿದ್ರು, ತಗೊಂಡೋಗಿ ಕೊಟ್ಟೆ 40 ರೂಪಾಯಿಗೆ 30 ಕೆಜಿ ಬಂತು, 1,800 ರೂಪಾಯಿ ಒಂದ್ ಗೊನೆ. 1,800 ರೂಪಾಯಿಗೆ ಹೋಗ್ ಸರ್, ನಮ್ಮಲ್ಲಿ 800 ರೂಪಾಯಿಗೆ ಹೋದ್ರೆ ತಪ್ಪಲ್ಲ. ಅದನ್ನ ಸರ್ 100 ಬಿಡ ಬೂದ್ಬಾಳೆ ಹಾಕಿದೀನಿ, ಈಗ ಹೊಸದಾಗ ಹಾಕೊಂಡಿದ್ದೀನಿ. ಹೊಸದಾಗ ಹಾಕಿದ್ದೀನಿ ಸರ್. ದನಕರುಗಳು ಸಾಕೊಂಡಿದ್ದೀರಾ ಜಗದೀಶ್? ದನಕರ ಸರ್ ಒಂದ್ 2 ಇದೆ, ನಮ್ ತಾಯಿ ನೋಡ್ಕೋತಾರೆ. 2 ಹಸುಗಳು ಇದೆ ಸರ್, ಮಲ್ನಾಡ್ ಗಿಡ್ಡ ಒಂದಿದೆ, ಮತ್ತೆ ಒಂದು ಎಮ್ಮೆ ಕರು ಸಾಕಿದೆ ಸರ್, ಒಂದ್ 2 ಆಡು ಸಾಕಿದೀವಿ ಅಷ್ಟೇ. ಈಗ ರಾಸಾಯನಿಕ ಗೊಬ್ಬರಗಳನ್ನ ಏನು ಹಾಕೊಳ್ಳಲ್ಲ ಅಂತ ಹೇಳಿದ್ರಿ, ಮತ್ತೆ ಹೇಗೆ ಇದಕ್ಕೆ ಬೇಕಾಗಿರೋ ಪೋಷಕಾಂಶಗಳನ್ನೆಲ್ಲ ಒದಗಿಸ್ತೀರಿ ಸರ್? ಅಲ್ಲೇ ಸಿಗು ಸರ್. ಸರ್ ಏನು ಗಿಡ ಸೀಬು ತ್ಯಾಜ್ಯ ವಸ್ತುಗಳು ಏನ್ ಬರ್ತವೆ ಅವೆಲ್ಲ ಅದಕ್ಕೆ ಹಾಕ್ತೀವಿ ಸರ್. ಅದೇ ಅದನ್ನೇ ಎರೆಹುಳ ಇದೆ ಸರ್, ಎರೆಹುಳಿಂದ ಉತ್ಪತ್ತಿ ಆಗುತ್ತೆ, ಎರೆಹುಳಿಂದ ಉತ್ಪತ್ತಿ ಆಗಿ ಗೊಬ್ಬರ ಆಗುತ್ತೆ, ರೈತನ ಮಿತ್ರ ಎರೆಹುಳು. ಅದೇ ಸಾಕು ಸರ್, ಏನು ಬೇಕಿಲ್ಲ. ಅದನ್ನ ಹೋಗ್ಕೊಂಡಿದ್ದೆ ಸರ್, 1 ವರ್ಷ ಕಷ್ಟ ಆಯ್ತು ಅಷ್ಟೇ, ಈಗ 3 ವರ್ಷ ಆಯ್ತಲ್ವಾ, ಏನು ಬೇಕಿಲ್ಲ. ಈಗ ಇಲ್ಲಿ ಏನು ತ್ಯಾಜ್ಯಗಳು ಸಿಗುತ್ತೋ ಅದೆಲ್ಲವನ್ನು ಇಲ್ಲೇ ಸದ್ಬಳಕೆ ಮಾಡಿ. ಸದ್ಬಳಕೆ ಮಾಡಿ ಸರ್. ತೆಂಗಿದ ಏನ್ ಸಿಗುತ್ತೆ ಸರ್? ಏನೇ ಆಗ್ಬೋದು, ಗಿಡ ಗಂಟಿ ಸೊಪ್ಪು ಇವು ಎಲ್ಲ ಸರ್. ಏನ್ ಗೊತ್ತಾ, ನಮ್ದು ಒಂದು 4 ಅಡಿ ಗಂಟೆ ಸೊಪ್ಪು ಬೆಳೆಯುತ್ತೆ. ಆ ಸೊಪ್ಪನ್ನೇ ಸರ್ ವರ್ಷಕ್ಕೆ ಒಂದ್ 4 ಸಲ ಅದನ್ನೇ ಕೊಡ್ತೀವಿ, 3 ತಿಂಗಳು ಒಂದ್ಸಲ. ಅಷ್ಟು ಯಥೇಚ್ಛವಾಗಿ ಬಿದ್ದ್ಬಿಡುತ್ತೆ. ಹಸಿರೆಲೆ ಗೊಬ್ಬರ ಆಗ್ಬಿಡುತ್ತೆ ಸರ್, ಅದೇ ಜಾಸ್ತಿ ಆಗುತ್ತೆ. ಈ ಅಡಿಕೆ ನೀವು ಪಪ್ಪಾಯನ ಯಾಕೆ ಹಾಕೊಂಡ್ರಿ ಸರ್? ಪಪ್ಪಾಯಿ ಅಂದ್ರೆ ಸರ್ ಚೆನ್ನಾಗಿದೆಯಲ್ಲ, ಅದಕ್ಕೆ ಚಿಕ್ಕು ಗಿಡ ಮತ್ತೆ ಮರವಾಗಲ್ಲ, ಮತ್ತೆ 2 ವರ್ಷ ಇರ್ತದೆ, 2 ವರ್ಷ ಇದ್ದು ಹೋದ್ಮೇಲೆ ತುಂಬಾ ಹೆಚ್ಚು ಗೊಬ್ಬರ ಕೊಡುತ್ತೆ, ಅದರಿಂದ ಹಣ್ಣಲ್ಲೂ ಆದಾಯ ಬಂತು, ಮತ್ತೆ ನಮ್ ಜಮೀನ್ ಗೊಬ್ಬರನು ಆಗ್ತಲ್ಲ ಅಂತ. ಆಮೇಲೆ ಈಗ ಅಡಿಕೆ ಮೇಲಕ್ಕೆ 4 ವರ್ಷ ಆಗೋದ್ರೊಳಗೆ ಇವು ಫಸಲು ಕೊಡ್ತವೆ, ಅದರಿಂದ ಉಪ ಬೆಳೆಯಾಗಿ ಹಾಕೊಂಡಿದ್ದೀವಿ ಸರ್. ಅಲ್ಲಿವರೆಗೂ ಬಂದ್ಬಿಡ್ತಿದ್ವು ಅನ್ನೋಂತ ಉದ್ದೇಶದಿಂದ ಹಾಕೊಂಡಿದ್ದೆ ಸರ್. ಬಾಳೆನಲ್ಲಿ ಒಳ್ಳೆ ಆದಾಯ ಇದೆ ಅಂತ ಹೇಳಿದ್ರೆ ಎಷ್ಟು ಬಾಳೆ ಹಾಕಿದ್ರೆ ಮತ್ತೆ ಆದಾಯ ಹೆಂಗ್ ಸಿಗ್ತಾ ಇದೆ ಹೇಳಿ? ನಾನು ಸರ್ ಮೊದ್ಲು 200 ಹಾಕೊಂಡೆ, 200 ನೋಡ್ಕೊಂಡೆ ಸರ್, ತಿಂಗಳ 5,000 ಬರ್ತಾ ಇತ್ತು. ಆಮೇಲೆ ಸರ್ ಅದರಿಂದ ಕಂತು ತಗೊಂಡು ಇಡೀ ಜಮೀನಿಗೆಲ್ಲ 6 ಹಾಕಿದ್ದೀನಿ ಸರ್, ಬದಿಗೂ ಕೂಡ ಹಾಕಿದ್ದೀನಿ, ವೇಸ್ಟ್ ಮಾಡಿಲ್ಲ. ಮತ್ತೆ ಸರ್ ಇವಾಗ ಒಂದು ತಿಂಗಳಿಗೆ 50-60 ಸಿಗ್ತಾ ಇದೆ ಸರ್ ನನಗೆ ಸರ್. ಇವತ್ತು 65 ಕೆಜಿ ಬಾಳೆಗೊನೆ ಕೊಟ್ಟೆ ಸರ್, ಅವರೇ ಬಂದು ತಗೊಂಡೋಗ್ತಾರೆ. ಈಗ ಈ ಬಾಳೆ ಏನಿದೆಯಲ್ಲ, ಯಾವ ತಳಿ ಹಾಕೊಂಡಿದ್ರಿ ಸರ್? ಬಾಳೆಲಿ ಸರ್ ನಮ್ದು ಪುಟ್ ಬಾಳೆ ಜಾಸ್ತಿ ಇದೆ, ಬೂದ್ ಬಾಳೆ ಮತ್ತೆ ಮರಬಾಳೆ ಇದೆ, ಮತ್ತೆ ಕೇರಳದ ಒಂದ್ 2-3 ಬಾಳೆ ಸರ್ ಹಾಕೊಂಡಿದ್ರಿ ಕಡಿಮೆಗೆ ಸರ್. ಮನೆ ಬಳಕೆಗೆ ನಿಂಬೆ ಗಿಡ ಹಾಕೊಂಡಿದ್ವಿ ನಮ್ಮ ಮನೆ ಪಕ್ಕದಲ್ಲಿ, ಮತ್ತೆ ಸೀಬೆಣ್ಣೆ ಹಾಕೊಂಡಿದ್ವಿ, ಮತ್ತೆ ಬೆಟ್ಟದಲ್ಲಿ ಗಿಡಗಳು ಇದಾವೆ, ಅಳಸಿ ಮರಗಳು ಇದಾವೆ, ನೀರ್ಲಿ ಮರಗಳು ಹಾಕಿದೀನಿ, ಹಣ್ಣಿನ ಗಿಡಗಳನ್ನು ಹಾಕೊಂಡಿದ್ದೀನಿ ಸರ್. ಎಲ್ಲ ಹಣ್ಣು ತಿನ್ಬೇಕು ಸರ್, ನಮ್ದು ಮಾಯನ ಹಣ್ಣಿಂದ ಹಿಡಿದು ಆ ಸೀಸನ್ ಏನೇನಿದೆ ಎಲ್ಲ ತಿನ್ಬೇಕು ಅಂತ ಸರ್, ಸಾವಯವಾಗಿ ತಿನ್ಬೇಕು ಅಂತ ಸರ್ ಆತರ. ಈಗ ಪಪ್ಪಾಯದ್ದು ಮಾರುಕಟ್ಟೆ ಹೆಂಗೆ ಸರ್? ಪಪ್ಪಾಯಿ ಮಾರುಕಟ್ಟೆ ಸರ್ ಅವರೇ ಬರ್ತಾರೆ, ಬೆಂಗಳೂರಿಂದಲೂ ಕೆಲವರು ಕೇಳ್ತಾ ಇದಾರೆ, ಅವರೇ ಬಂದು 20 ಕೇಳ್ತಾ ಇದಾರೆ ಸರ್. ಒಂದ್ 2-3 ಕ್ಲಬ್ಬರ್ ಕೇಳಿದ್ದಾರೆ, ನಾನು ಡೈಲಿ ಇಷ್ಟು ಕೆಜಿ ಹಣ್ಣು ಬೇಕು 30 ತಂದ್ಕೊಡು ಅಂತ ಸರ್, ಅದನ್ನ ಒಪ್ಕೊಂಡಿದ್ದೀನಿ, ನೆಕ್ಸ್ಟ್ ಮಂತ್ ಇಂದ ಅವ್ರಿಗೆ ಕೊಡ್ಬೇಕಾದ ಸರ್. ಕೃಷಿ ಬದುಕು ಏನನ್ಸುತ್ತೆ ಜಗದೀಶ್ ಸರ್? ಕೃಷಿಯ ಖುಷಿಯಾಗಿ ಮಾಡ್ತಾ ಇದೀನಿ ಸರ್, ಏನಿಲ್ಲ ಆಯಾಗಿ ಮಾಡ್ತಾ ಇದೀನಿ. ಕೈ ತುಂಬಾ ಆದಾಯನೂ ಇದೆ? ಹೌದು ಸರ್, ಖಂಡಿತ ಸರ್, ಖರ್ಚೇ ಇಲ್ಲವಲ್ಲ, ದಿನ ನನಗೆ ಆದಾಯನೇ ಹೊರತು ಖರ್ಚು ಏನಿಲ್ಲ ಸರ್. ಖರ್ಚು ಏನು ಮಾಡಲ್ಲ, ಆರಾಮ ಬರ್ತೀನಿ ಸರ್. ನನಗೆ ಬೇಜಾರಾಯ್ತಾ ನಾನು ಜಮೀನ ತಗ ಬರ್ತೀನಿ, ಒಂದ್ ರೌಂಡ್ ದಿನ 1-2 ಕೆಲಸ ಮಾಡ್ಕೊಂಡು ಹೋಗ್ತೀನಿ, ಖುಷಿಯಾಗಿ ಇದೀನಿ. ಕೆಲವರು ಅಷ್ಟು ಲಾಸ್ ಆಯ್ತು, ಇಷ್ಟು ಲಾಸ್ ಆದಾಯ್ತು ಇದಾಯ್ತು ಅಂತ ಏನ್ ಹೇಳ್ತಾರೆ ಸರ್. ನಾನು ಹೊರಗಡೆಯಿಂದ ಏನು ಗೊಬ್ಬರ ಗಿಬ್ಬರ ಏನು ತರಲ್ಲ, ಆಳು ಕೂಡ ನನ್ನ ಜಮೀನಿಗೆ ಯಾರು ಕರ್ಸಲ್ಲ, ನಾನೇ ಮಾಡ್ಕೊಂಡು ಹೋಗ್ತಾ ಇದೀನಿ, ಏನು ನನಗೆ ಅನ್ಸಿಲ್ಲ ಸರ್. ಇನ್ನು ಖುಷಿ ಆಗ್ತಾ ಇದೆ ಸರ್, ನಾನು ನೋಡಿ ಸುತ್ತಮುತ್ತ ರೈತರು ಕೂಡ ಅನುಕರಣೆ ಮಾಡ್ತಾ ಇದ್ದಾರೆ, ನಾವ್ ಹಿಂಗ್ ಮಾಡ್ಬೇಕು ಪರವಾಗಿಲ್ಲ ಅನ್ಕೊಂಡು ಮಾದರಿಯಾಗಿ ಮಾಡ್ತಾ ಇದಾರೆ ಸರ್. ಮುಂದಿನ ದಿವಸಗಳಲ್ಲಿ ಇನ್ನೂ ಏನೇನ್ ಮಾಡ್ಬೇಕು ಅಂತ ಆಲೋಚನೆ ಇದೆ ಸರ್? ಮುಂದಿನ ದಿವಸಗಳಲ್ಲಿ ಏನಾಗಿದೆ ಅಂದ್ರೆ ಸರ್, ನಮಗೆ ಮಾರ್ಕೆಟ್ ಸಿಗ್ತಾ ಇಲ್ಲ ಸರ್. ಈಗ ಏನಾಗಿದೆ ನೋಡಿ, ಚಂದ್ರಪಟ್ಟಣ 120 130 ಕೆಜಿ ಬಾಳೆಗೊನೆ ಇದೆ. ಈಗ ನಮ್ಗೆ ಏನ್ ಮಾಡ್ತಾ ಇದಾರೆ ಅಂದ್ರೆ, ನಮಗೆ ನೋಡಿ ಬೆಳೆಯನ್ಗೂ ಇಲ್ಲ ಮತ್ತೆ ತಿನ್ನನ್ಗೂ ಇಲ್ಲ, ಮಧ್ಯವರ್ತಿಗಳು ಜಾಸ್ತಿ. ಅದಕ್ಕೆ ಸರ್ ನಾನು ಚಂದ್ರಪಟ್ಟಣದಲ್ಲೋ ಎಲ್ಲ ಒಂದ್ ಸ್ವಲ್ಪ ಒಂದು ಚಿಕ್ಕ ಸ್ಮಾಲ್ ಅಂಗಡಿ ಮಾಡ್ಕೊಂಡು ಏನಿದೆ ಅದರಲ್ಲಿ 20 ಕಡಿಮೆ ಮಾರ್ಬೇಕು ಅಂತ ಸರ್, ತಗೊಳ್ಳೋರಿಗೆ ಕಡಿಮೆ ಕೊಡಬೇಕು ಅಂತ. ಪಪ್ಪಾಯಿ ಆಗ್ಬೋದು, ಬಾಳೆಗೊನೆ ಆಗ್ಬೋದು, ಬೇರೆ ಬೇರೆ ಏನ್ ನಾನು ಏನ್ ಬೆಳಿತೀನಿ ಅದನ್ನ ಕಡಿಮೆ ಕೊಡಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಮಾರ್ಕೆಟ್ ರೇಟ್ ಗಿಂತಲೂ ಕಡಿಮೆ ಕೊಡ್ಬೇಕು ಗ್ರಾಹಕರಿಗೆ ಸರ್. ಏನ್ ಗೊತ್ತಾ, ನಾನು 60 ಕೊಟ್ಟಿದ್ದೀನಿ, ಅಲ್ಲಿಗೆ 130-150 ತಗತಾದ್ರೆ 80 ಲಾಸ್ ಇಲ್ಲ, 80-100 ಕೊಡ್ಬೋದಲ್ಲ ಅಂತ ಸರ್. ನಮ್ಮಲ್ಲಿ 15-20 ಕೇಳ್ತಾರೆ, 30-40 ಹೇಳ್ತಾರೆ, ಅದನ್ನು 20 ಕೊಡ್ಬೋದಲ್ಲ ಅಂತ ರೈತರಿಗೆ. ಆಮೇಲೆ ಸಾವಯವ ಬಾಳೆ, ಸಾವಯವ ಪಪ್ಪಾಯಿ ಸರ್, ಅದರಿಂದ ಆತರ. ಒಟ್ಟಿಗೆ ನೀವು ಮುಂದಿನ ದಿವಸಗಳಲ್ಲಿ ಏನ್ ಬೆಳಿತೀರೋ ಅದನ್ನ ನೀವು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀವಿ ಸರ್. ಅದೊಂದು ಕಾನ್ಸೆಪ್ಟ್ ಇದೆ, ನೇರವಾಗಿ ಕೊಡಬೇಕು ಅಂತ. ನಿಮ್ಮ ಸಂಪರ್ಕಕ್ಕಾಗಿ ನಿಮ್ ಸಂಪರ್ಕ ಸಂಖ್ಯೆ ಕೊಡ್ಬೋದು ಜಗದೀಶ್ ಸರ್? ಕೊಡ್ಬೋದು ಸರ್, ಹೇಳಿ. 9242118361. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9242118361. ಒಳ್ಳೇದು ಜಗದೀಶ್ ಚಂದ್ರ ಅವರೇ, ಇದುವರೆಗೆ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಇದುವರೆಗೆ ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತಂತೆ ಚನ್ನರಾಯಪಟ್ಟಣ ತಾಲೂಕು ಬಿ ಚೋಳೇನಹಳ್ಳಿಯ ಕೃಷಿಕ ಡಿ ಜಗದೀಶ್ ಚಂದ್ರ ಅವರೊಂದಿಗಿನ ಸಂದರ್ಶನ ಕೇಳಿದರೆ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಈಗ ಕೇಳೋಣ ರೈತರಿಗೆ ಸಲಹೆ. ಹವಾಮಾನ ಮುನ್ಸೂಚನೆ ಅನ್ನುವಂಥದ್ದು ಇವತ್ತು ಎಲ್ಲಾ ರಂಗಗಳಲ್ಲಿಯೂ ಕೂಡ ತನ್ನದೇ ಆದಂತಹ ಮಹತ್ವವನ್ನ ಹೊಂದಿದೆ. ಕೃಷಿಯಲ್ಲಂತೂ ಹೆಚ್ಚು ಮಹತ್ವವನ್ನ ಹೊಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆ ಅಂತ ಹೇಳಿದ್ರೆ, ಹವಾಮಾನ ಬದಲಾವಣೆ ಆಗ್ತಾ ಇರತಕ್ಕಂತಹ ಈ ಸಂದರ್ಭದಲ್ಲಿ ಪ್ರತಿ ದಿನದ ಹವಾಮಾನವೂ ಕೂಡ ಕೃಷಿಕರಿಗೆ ಅತ್ಯಗತ್ಯವಾಗಿರುತ್ತೆ, ಬಹಳ ಮಹತ್ವವನ್ನ ಹೊಂದಿರುತ್ತೆ. ಈ ನಿಟ್ಟಿನಲ್ಲಿ ಭಾರತದ ಹವಾಮಾನ ಇಲಾಖೆ ಕಳೆದ 150 ಹವಾಮಾನ ಮುನ್ಸೂಚನೆಯನ್ನ ನೀಡ್ತಾ ಬಂದಿದೆ. ಜನವರಿ 15, 1875 ಪ್ರಾರಂಭವಾದಂತಹ ಭಾರತೀಯ ಹವಾಮಾನ ಇಲಾಖೆಗೆ ಜನವರಿ 15

ಗುಡಿಸಿರಿ, ಮುತ್ತು ರತ್ನಗಳ ಹರಡಿರಿ, ಮುತ್ತು ರತ್ನಗಳ ಹರಡಿರಿ ಚಾಮುಂಡಿ. ಮಲತೋರ ಮನೆಯ ಮುರಿದಾಳ ಕಾಗಿನ ಸೀರೆ ಮೊಳಕಾಲಿಗರಸಿನ ಕೆಣಕದಿರಯ್ಯ ಕಿಡಿಗಣ್ಣಿ, ಕೆಣಕದಿರಯ್ಯ ಕಿಡಿಗಣ್ಣಿ ಚಾಮುಂಡಿ. ಮಲತೋರ ಮನೆಯ ಮುರಿದಾಳ ಕಾಲಿಗರಸಿನ ಕೆಣಕದಿರಯ್ಯ ಕಿಡಿಗಣ್ಣಿ, ಕೆಣಕದಿರಯ್ಯ ಕಿಡಿಗಣ್ಣಿ ಚಾಮುಂಡಿ. ಮಲತೋರ ಮನೆಯ ಮುರಿದಾಳ, ಮಲತೋರ ಮನೆಯ ಮುರಿದಾಳ ಕಾಗಿನ ಸೀರೆ ಮೊಳಕಾಲಿಗರಸಿನ ಕೆಣಕದಿರಯ್ಯ ಕಿಡಿಗಣ್ಣಿ, ಕೆಣಕದಿರಯ್ಯ ಕಿಡಿಗಣ್ಣಿ ಚಾಮುಂಡಿ. ಮಲತೋರ ಮನೆಯ ಮುರ ಕೆಣಕದಿರಯ್ಯ ಕಿಡಿಗಣ್ಣಿ, ಕೆಣಕದಿರಯ್ಯ ಕಿಡಿಗಣ್ಣಿ ಚಾಮುಂಡಿ. ಮಲತೋರ ಮನೆಯ ಮುರಿದಾಳ ತಾಯಿ ಚಾಮುಂಡಿ,